ಮಮ್ಮಿ ಚಿನ್ನಿ ಪಾರಿದನಿ, ಮಮ್ಮಿ ಚಿನ್ನಿ ಪಾರಿವನಿ, ಅಭಾಯಿ ಜಾಣಿ ಪಾರಿಬನಿ, ನನ್ನಿ ದೆಕ್ಕಿ ಪಾರಿಬಹನಿ, ಎ ಡ್ಯಾಡಿ ಚಿನ್ನಿ ಪಾರಿಬೇನಿ, ಮಮ್ಮಿ ಚಿನ್ನಿ ಪಾರಿದನಿ, ಆಯಿ ಜಾಣಿ ಪಾರಿಬನ್ನಿ, ನನ್ನಿ ದೆಕ್ಕಿ ಪಾರಿಬಹನಿ, ಲಭರ ಗಾಡಿ ಪಛರೆ ಬಸಿ, ಧುಳಿ ಉಳೇಹಿ ಜಾಂತಿ ಖಸಿ, ಅರೆ ಸತ್ತ ಪಥ ಕಹಿದೆಲೆ ಹಬ್ಬರೆ ಝಗಡ, ಅರೆ ಜಾಮು ಹರೆ ಕಪಡ, ಮಣಿತಾರ ಬೇಸಿ ಲಫಡ ರೇ, ಜಾಮು ಹರೆ ಕಪಡ, ಮಣಿತಾರ ಬೇಸಿ ಲಫಡ ಲಫಡ. ସିନେମା ପାର୍କ ସବୁଠି ବୁଲନ୍ତି ମୁହଁରେ କପଡ଼ା ବାନ୍ଧି, ସହରକୁ ବୋଧେ ପଶି ଆସିଛନ୍ତି ସୁନ୍ଦରିଆ ତଙ୍କବାଦୀ, ଆରେ ଆଖିରେ ମାରି କଳା ଚଷମା ଦିଅନ୍ତି ଦେଖ ସିଏ ଚକମା, ଆଉ କିଏ ଗରି କିଏ କାଳି ଦିଶୁନି ହିଁ ମୁଖଡ଼ା, ଆର ଯା ମୁହଁରେ କପଡ଼ା, ମଣି ତାର ବେଶୀ ଲଫଡ଼ା, ମୁହଁରେ କପଡ଼ା, ମଣି ତାର ବେଶୀ ଲଫଡ଼ା ଲଫଡ଼ା.